And, you know, you can either go for, you know, small goals or, you know, small aims, or you can go for the big ones. The effort is going to be very similar. The effort doesn't necessarily change. So if you are taking a risk, you might as well go for something huge and big, so that if there is success that comes your way, then, you know, you have, you know, you have something, you've created something huge. So that's one. I think second, success does not necessarily come if you have to follow what everybody else is saying. And so it is quite hard, especially when there are so many people around you giving you advice on how to take the advice but still do what you think is right. And staying true to that, especially in moments when things are not going right and not, you know, things go up and down and things are not going right, you still try and do that. That's even harder. And I think companies that succeed, people that succeed, are not necessarily trying to follow what everybody else has done, but are staying true to their own vision, to their own thought process in the toughest of times. And I think those people really make it. So those are the few things I would certainly put out there. Do you know, I'm... Thank you so much. Wasn't that a fascinating session? Can we please have a round of applause? Thank you so much. May I now call upon Ms. Meena Nagaraj, Director of Electronics, IT and Biotechnology, Government of Karnataka, to please felicitate the speakers on the stage. Okay, people, I wish we could have continued longer, but we have more things coming up. But what we can do is give a big, big, big round of applause to Sunil Shetty. Thank you so much. And Naveen Tiwari. Shraddha, Naveen, can you just stay on for one more minute? Shraddha, Naveen, can you just stay on? Just one moment. Thank you. Can we please have a round of applause? ಕೇಳಿದ್ರೆ ಇನ್ನೇನು ಸ್ವಲ್ಪ ನಿಮಿಷಗಳಲ್ಲಿ ಈ ಸಮಾರೋಪ ಸಮಾರಂಭ ಆರಂಭವಾಗಲಿದೆ. ಈಗಾಗಲೇ ನೀವು ಕೇಳಿದ್ರಿ, ಈ ಫೈರ್ ಸೈಡ್ ಚಾಟಲ್ಲಿ ಬಾಲಿವುಡ್ ನಟ ಹಾಗೂ ಉದ್ಯಮಿ ಸುನಿಲ್ ಶೆಟ್ಟಿ ಅವರು ಭಾಗವಹಿಸಿದ್ದರು. ಜೊತೆಗೆ ಈ ಭಾರತದ ಮೊದಲ ಯೂನಿಕಾರ್ನ್ ಅದರ ಸ್ಥಾಪಕ ನವೀನ್ ತಿವಾರಿ ಕೂಡ ಭಾಗವಹಿಸಿದ್ದರು. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಭಾರತದ ಮೊದಲ ಯೂನಿಕಾರ್ನ್ ಅಂದರೆ ಸುಮಾರು $1 billion ಇರುವ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಪ್ರಾರಂಭವಾದದ್ದು, ಅದೇ ಇನ್ಮೊಬಿ ಎನ್ನುವಂಥದ್ದು. ಸೊ ನವೀನ್ ತಿವಾರಿ ಈ ಸಂಸ್ಥೆಯ ಸ್ಥಾಪಕ. ಇನ್ನೊಂದು ಖುಷಿ ಕೊಡುವ ವಿಷಯ ಅಂತ ಹೇಳಿದ್ರೆ ಭಾರತದ 100ನೇ ಯೂನಿಕಾರ್ನ್ ಕೂಡ ಬೆಂಗಳೂರಿದು ಎನ್ನುವಂಥದ್ದು ನಮಗೆಲ್ಲ ಹೆಮ್ಮೆ ತರುವಂಥದ್ದು. ಈ ಫೈರ್ ಸೈಡ್ ಚಾರ್ಟ್ಗಿಂತ ಮೊದಲು ಈ ಉದ್ಯಮದ ದಿಗ್ಗಜರಾದ ಅವರು ದಿಗ್ಗಜರು ಹೌ ಇಂಡಿಯನ್ ಸ್ಟಾರ್ಟ್ಅಪ್ಸ್ ಕ್ಯಾನ್ ಡಿಸ್ರಪ್ಟ್ ದ ಗ್ಲೋಬಲ್ ಮಾರ್ಕೆಟ್ ಎನ್ನುವುದ ವಿಷಯದ ಬಗ್ಗೆ ಚರ್ಚೆ ಮಾಡಿದರು. ಈ ಫ್ಲಿಪ್ಕಾರ್ಟ್ ಸಿಇಒ ಕಲ್ಯಾಣ್ ಕೃಷ್ಣಮೂರ್ತಿ, ಉಡಾನ್ ಸ್ಥಾಪಕ ಸುಜಿತ್ ಕುಮಾರ್, ಜೆರೋಡಾ ಸಂಸ್ಥೆಯ ನಿಖಿಲ್ ಕಾಮತ್ ಹಾಗೂ ಪ್ರೋಸೆಸ್ ವೆಂಚರ್ನ ಅಶುತೋಷ್ ಶರ್ಮಾ ಈ ಜಾಗತಿಕ ಮಾರುಕಟ್ಟೆ ಅಲ್ಲೋಲಕಲ್ಲೋಲವಾಗಲು ಅಥವಾ ಅಡ್ಡಿಪಡಿಸಲು ಯಾವ ರೀತಿ ಸ್ಟಾರ್ಟ್ಅಪ್ಗಳು ಇಂದ ಸಾಧ್ಯ ಎನ್ನುವುದರ ಕುರಿತು ಚರ್ಚೆ ಮಾಡಿದ್ರು. ಬಹಳ ಒಂದು ಪ್ರಸಿದ್ಧವಾದ ವಿಷಯ ಅಂತ ನಾವು ಹೇಳಬಹುದು. ಈಗಾಗಲೇ ಹಲವು ವಿಷಯಗಳು ಈ ಒಂದು ಬೆಂಗಳೂರು ಟೆಕ್ ಸಮಿತಿ ಎರಡರ ಪ್ರಮುಖ ಅಂಶಗಳಲ್ಲಿ ಒಳಗೆ ಬಂದಿವೆ. ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ್ದರು. ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇಶ ಪ್ರಗತಿ ಹೊಂದಬೇಕು, ತಂತ್ರಜ್ಞಾನ ಕ್ರಾಂತಿಯಾಗಬೇಕು, ಡಿಜಿಟಲ್ ಕ್ರಾಂತಿಯಾಗಬೇಕು, ಜೊತೆಗೆ ನೈಸರ್ಗಿಕ ಸಂಪತ್ತನ್ನು ಉಳಿಸುವತ್ತ ಕ್ರಾಂತಿ ಪೂರಕವಾಗಬೇಕು ಎಂದು ಮುಖ್ಯಮಂತ್ರಿಯವರು ಒಂದು ಸಲಹೆ ನೀಡಿದ್ದರು. ಇದೆಲ್ಲ ನಮಗೆ ಈಗಾಗಲೇ ಗೊತ್ತಿದೆ. ಪರಿಸರ ಸ್ನೇಹಿ ಅಭಿವೃದ್ಧಿಯ ಅಗತ್ಯತೆ ಬಗ್ಗೆ ಅವರು ಮುಖ್ಯಮಂತ್ರಿಯವರು ಮಾತನಾಡಿದರು. ಪರಿಸರವು ಉತ್ತಮ ರೀತಿಯಲ್ಲಿ ಸಂರಕ್ಷಿಸಿ ಅದನ್ನು ಮುಂದಿನ ಪೀಳಿಗೆಗೆ ನೀಡುವ ಒಂದು ದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆ ನಮ್ಮ ಮೇಲಿದೆ ಎಂದು ಅವರು ನಮಗೆ ಕಿವಿ ಮಾತನ್ನು ಹೇಳಿದರು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿಯವರು ಹೇಳಿರೋದು ಈ ಆರು ಈ ಟೆಕ್ ಸಿಟಿಗಳು ಅಂತ ಹೇಳಿದ್ರೆ ಬೆಂಗಳೂರಿನ ಆಚೆಗೆ ಒಂದು ಏನು ಅಂತ ಬಿಯಾಂಡ್ ಬೆಂಗಳೂರು ಹಾಗೂ ಈ ಹೊಸ ಟೆಕ್ ನಗರಗಳನ್ನು ಸ್ಥಾಪಿಸಿದಾಗಿ ಈ ಸಂಶೋಧನೆ ಅಭಿವೃದ್ಧಿ ಮತ್ತು ಆವಿಷ್ಕಾರಗಳನ್ನು ಉತ್ತೇಜಿಸಲು ಅವಕಾಶ ಕಲ್ಪಿಸುವ ಸಲುವಾಗಿ ನವೋದ್ಯಮ ಪಾರ್ಕ್ ಸ್ಥಾಪಿಸುವಾಗಿ ಕೂಡ ಮುಖ್ಯಮಂತ್ರಿಯವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೇಳಿದ್ದರು. ಈ ಬೆಂಗಳೂರಿನ ಆಚೆಗೆ ಅಥವಾ ಬಿಯಾಂಡ್ ಬೆಂಗಳೂರು ಅಂತ ನಾವು ಏನು ಹೇಳ್ತೇವಲ್ಲ, ಇದರಲ್ಲಿ ಹೂಡಿಕೆ ಆಕರ್ಷಿಸಲು ಹೊಸ ಆರು ನಗರಗಳನ್ನು ನಿರ್ಮಿಸುವುದಾಗಿ ಅವರು ಹೇಳಿದರು. ಈ ಆರು ನಗರಗಳು ಅಂದರೆ ಈ ಟಿಯರ್ ಟು ಸಿಟೀಸ್ ಅಂತ ನಾವು ಏನು ಹೇಳ್ತೇವೆ. ಈ ಬಗ್ಗೆ ನಮ್ಗೆ ಗೊತ್ತಿದೆ, ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗಾ ಹಾಗೂ ಬೆಂಗಳೂರಿನ ಹತ್ತಿರದಲ್ಲಿ ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದಕ್ಕೆ ಹತ್ತಿರವಾಗಿ ಇನ್ನೊಂದು ನಗರ, ಈ ರೀತಿ ಆರು ಹೊಸ ಟೆಕ್ ನಗರಗಳನ್ನು ಸ್ಥಾಪಿಸುವುದು ಎಂಬುದಾಗಿ ಮುಖ್ಯಮಂತ್ರಿಯವರು ಹೇಳಿದರು. ಬಹುಶಃ ದೇಶದ ತಂತ್ರಜ್ಞಾನ ಮತ್ತು ಕರ್ನಾಟಕದ ಅಥವಾ ದೇಶದ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನದಲ್ಲಿ ಇದು ಒಂದು ದಿಟ್ಟ ಹೆಜ್ಜೆ ಅಂತ ನಾವು ಹೇಳಬಹುದು. ಸುಮಾರು 31 ದೇಶಗಳ ಡೊಮೇನ್ ತಜ್ಞರು, 70 ಸೆಷನ್ಸ್ಗಳು, 575 ಹೆಚ್ಚು ಪ್ರದರ್ಶಕರು ಹಾಗೂ ಸುಮಾರು 5,000 ಉದ್ಯಮಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಈ ಶೃಂಗಸಭೆ ಏಷ್ಯಾದ ಅಥವಾ ಭಾರತದ ಅತಿ ದೊಡ್ಡ ಒಂದು ಟೆಕ್ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಅಂತ ನಾವು ಹೇಳಬಹುದು. ಇನ್ನೇನು ಸ್ವಲ್ಪ ಸಮಯದಲ್ಲಿ ಈ ಸಮಾರೋಪ ಸಮಾರಂಭ ಆರಂಭವಾಗಲಿದೆ. ಕೇಂದ್ರ ಕೈಗಾರಿಕಾ ಹಾಗೂ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಗೆ ರಾಜ್ಯದ ವಿಜ್ಞಾನ ತಂತ್ರಜ್ಞಾನ ಐಟಿ ಬಿಟಿ ಸಚಿವ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಕೂಡ ಈ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರು ರಾಜ್ಯದ ತಂತ್ರಜ್ಞಾನ ಹಾಗೂ ಐಟಿ ಬಿಟಿ ಸಚಿವರು. ಈ ಬೆಳಗಿಂದಲೇ ಅವರು ಇಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಎನ್ನುವಂಥದ್ದು ಖುಷಿ ವಿಚಾರ. ಯಾಕೆಂತ ಹೇಳಿದ್ರೆ ಈ ಟೆಕ್ ಸಮಿತಿ ಪ್ರಾರಂಭವಾಗುವ ಮೊದಲು ಕೂಡ ಅವರು ಎಲ್ಲ ಸಿದ್ಧತೆಗಳ ಬಗ್ಗೆ ಕೂಡ ಕೂಲಂಕಷವಾಗಿ ಸ್ವತಃ ಬಂದು ಇಲ್ಲಿ ವೇದಿಕೆಗೆ ಬಂದು ಈ ವೆನ್ಯೂಗೆ ಅಥವಾ ಎಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬೆಂಗಳೂರು ಅರಮನೆಯ ಆವರಣದಲ್ಲಿ ಅಲ್ಲಿಗೆ ಬಂದು ಎಲ್ಲ ಸಿದ್ಧತೆಗಳ ಒಂದು ಮೇಲ್ವಿಚಾರಣೆ ಮಾಡಿದರು. ಇವತ್ತು ಕೊನೆಯ ದಿನವಾದ ಅವರು ಬೆಳಗಿನಿಂದಲೇ ಇಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ರಸಪ್ರಶ್ನ ಐಟಿ ರೂರಲ್ ಕ್ವಿಜ್ ಏನೈತಲ್ಲ, TCS ಪ್ರಾಯೋಜಿತ ಆ ಕ್ವಿಜ್ ಕಾರ್ಯಕ್ರಮದ ಇಡೀ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದರು. ಹಾಗೆ ಈ ಬಯೋಟೆಕ್ ರಸಪ್ರಶ್ನೆ ಕಾರ್ಯಕ್ರಮದ ಇಡೀ ಕಾರ್ಯಕ್ರಮದಲ್ಲೂ ಅವರು ಉಪಸ್ಥಿತರಿದ್ದರು. ಅದರಿಂದ ಐಟಿ ಮಂತ್ರಿಯಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಈ ಟೆಕ್ ಸಮಿತ್ 2000 ಯಶಸ್ಸಿನ ಒಂದು ಮುಖ್ಯ ಯಶಸ್ಸಿಗೆ ಅವರು ಕೂಡ ಒಂದು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಬಹಳಷ್ಟು ಪ್ರದರ್ಶನ ಮಳಿಗೆಗಳಿವೆ. ನಾನು ಈಗಾಗಲೇ ಹೇಳಿದೆ, ಸುಮಾರು 575 ಹೆಚ್ಚು. ಇಲ್ಲಿ ಬರುವವರಿಗೆ ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯವರೆಗೆ ಇಲ್ಲಿ ಹೊರಗಿನವರಿಗೆ ಬಂದು ಈ ಪ್ರದರ್ಶನ ಮಳಿಗೆಗಳನ್ನು ವೀಕ್ಷಿಸಲು ಅಥವಾ ಅಲ್ಲಿ ಈ ಸ್ಟಾರ್ಟ್ಅಪ್ಸ್ಗಳು ಅಥವಾ ಇತರ ಉದ್ಯಮಿಗಳೊಡನೆ ಮಾತನಾಡುವ ಅವಕಾಶ ಕೂಡ ಇದೆ. ಈಗ ವೇದಿಕೆಯ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕೇಳುಗರನ್ನು ಮತ್ತೊಮ್ಮೆ ವೇದಿಕೆ ಕೊಂಡೊಯ್ತಾ ಇದ್ದೇವೆ. ಇನ್ನೇನು ಸಮಾರೋಪ ಸಮಾರಂಭಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಈ ಮೂರು ದಿನಗಳ ಒಂದು ಸಮಯದಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ನಡೆದವು ಎನ್ನುವುದರ ಬಗ್ಗೆ ಒಂದು ಕಿರುನೋಟ. ಮೊದಲನೇ ದಿನದ ಒಂದು ಮುಖ್ಯ ವೇದಿಕೆಯಲ್ಲಿ ಪ್ರೊಫೆಸರ್ ಅಜಯ್ ಸೂದ್, ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಗವರ್ಮೆಂಟ್ ಆಫ್ ಇಂಡಿಯಾ, ಅವರು ಕನ್ವರ್ಜೆನ್ಸ್ ಆಫ್ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಫಾರ್ ಅಡ್ವಾನ್ಸಿಂಗ್ ಇಂಡಿಯಾಸ್ ಗ್ರೋತ್ ಟ್ರಾಜೆಕ್ಟರಿ ಎನ್ನುವ ವಿಷಯದ ಕೂಡ ಕುರಿತು ಮಾತನಾಡಿದರು. ಅದೇ ರೀತಿ ಈ ಫ್ರಾನ್ಸ್ ದೇಶದ ಒಂದು ಪ್ರತಿನಿಧಿಗಳು ಡಿಜಿಟಲ್ ಸಾವರಿಂಟಿ ಫ್ರಮ್ ಡೇಟಾ ಲೋಕಲೈಸೇಷನ್ ಟು ಡಿಜಿಟಲ್ ಅಪ್ಸ್ಕಿಲ್ಲಿಂಗ್ ಎನ್ನುವ ವಿಷಯದ ಕುರಿತು ಅಲ್ಲಿ ಒಂದು ಗೋಷ್ಠಿ ಕೂಡ ನಡೆದಿತ್ತು. ಅದೇ ಉದ್ಘಾಟನಾ ದಿನದ ಎರಡನೇ ಕಾರ್ಯಕ್ರಮದಲ್ಲಿ ಮುಖ್ಯ ಸಭಾಂಗಣದಲ್ಲಿ ಆಕ್ಸಲರೇಟಿಂಗ್ ಟ್ರಸ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ GCC ಮಾಡೆಲ್ ಎನ್ನುವ ಕುರಿತು ಒಂದು ಕಾರ್ಯಕ್ರಮ ನಡೆಯಿತು. ಅದೇ ರೀತಿ ಜೆನೋಮಿಕ್ಸ್ ರೆವಲ್ಯೂಷನ್ 2.0 ಆ್ಯಂಡ್ ಇಟ್ಸ್ ಇಂಪ್ಲಿಕೇಶನ್, ಇದು ಕೂಡ ಒಂದು ವಿಷಯದ ಚರ್ಚೆಯ ವಿಷಯವಾಗಿತ್ತು. ಸಂಜೆಗೆ ಸುಮಾರು ಬಿಲ್ಡಿಂಗ್ ಇಂಡಿಯಾಸ್ ಪವರ್ ಇನ್ ಎಮರ್ಜಿಂಗ್ ಟೆಕ್ ಎನ್ನುವ ವಿಷಯದ ಕುರಿತು ಮಾತನಾಡಿದರು. ಸ್ಮಾರ್ಟ್ ಸಪ್ಲೈ ಚೇನ್ಸ್ ಬಯೋಫಾರ್ಮಾ ಡೀಪ್ ಟೆಕ್ 1 ಬಿಲ್ಡಿಂಗ್ ರೋಬೋಟಿಕ್ಸ್ ಇಕೋಸಿಸ್ಟಮ್ ಫಾರ್ ದ ಡೆವಲಪಿಂಗ್ ವರ್ಲ್ಡ್ ಚಾಲೆಂಜಸ್ ಅಂಡ್ ಆಪರ್ಚುನಿಟೀಸ್ ವೆಂಚರ್ ಕ್ಯಾಪಿಟಲ್ ಲಾಂಗ್ ಟರ್ಮ್ ರೋಲ್ ಇನ್ ಡ್ರೈವಿಂಗ್ ಡಿಸ್ಪರ್ಸ್ಡ್ ಇನ್ನೋವೇಷನ್ ಡಿಜಿಟಲ್ ಪಬ್ಲಿಕ್ ಗುಡ್ಸ್ 1 ಫ್ಯೂಚರ್ ಆಫ್ ಡಿಪಿಜಿ ಚಾಲೆಂಜಸ್ ಆಪರ್ಚುನಿಟೀಸ್ ಅಂಡ್ ಸೊಲ್ಯೂಷನ್, ಈ ಎಲ್ಲ ವಿಷಯಗಳ ಕುರಿತು ಇಲ್ಲಿ ಚರ್ಚೆ ನಡೆಯಲಾಗಿತ್ತು. ಇನ್ನೇನು ವೇದಿಕೆಗೆ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ITBT ಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ವೇದಿಕೆ ಕಾರ್ಯಕ್ರಮಕ್ಕೆ ಇದೀಗ ಕೇಳುಗರನ್ನು ನಾವು ಕೊಂಡೊಯ್ತಾ ಇದ್ದೇವೆ. ಡಾಕ್ಟರ್ CN ಅಶ್ವಥ್ ನಾರಾಯಣ್, ಆನರಬಲ್ ಮಿನಿಸ್ಟರ್ ಫಾರ್ ಎಲೆಕ್ಟ್ರಾನಿಕ್ಸ್, ITBT, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹೈಯರ್ ಎಜುಕೇಶನ್, ಸ್ಕಿಲ್ ಡೆವಲಪ್ಮೆಂಟ್, ಆಂಟರ್ಪ್ರಿನರ್ಶಿಪ್ ಅಂಡ್ ಲೈವ್ಲಿಹುಡ್, ಗವರ್ಮೆಂಟ್ ಆಫ್ ಕರ್ನಾಟಕ, ಶ್ರೀ ಪ್ರಶಾಂತ್ ಪ್ರಕಾಶ್, ಚೇರ್ಪರ್ಸನ್ ವಿಷನ್ ಗ್ರೂಪ್ ಫಾರ್ ಸ್ಟಾರ್ಟ್ಅಪ್ಸ್, ಕ್ಯಾನ್ ಯು ಪ್ಲೀಸ್ ಹ್ಯಾವ್ ಅ ರೌಂಡ್ ಆಫ್ ಅಪ್ಲಾಸ್. ಡಾಕ್ಟರ್ EV ರಮಣಾರೆಡ್ಡಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, IT ಅಂಡ್ ಬಯೋಟೆಕ್ನಾಲಜಿ, ಅಂಡ್ ಮಿಸ್ ಮೀನಾ ನಾಗರಾಜ್, ಡೈರೆಕ್ಟರ್ ಎಲೆಕ್ಟ್ರಾನಿಕ್ಸ್, IT ಅಂಡ್ ಬಯೋಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, IT ಅಂಡ್ ಬಯೋಟೆಕ್ನಾಲಜಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಗವರ್ಮೆಂಟ್ ಆಫ್ ಕರ್ನಾಟಕ. The next 1 hour will see a lot of very amazing announcements and solicitation of the actual entrepreneurs, the people who are creating an impact in Bengaluru ecosystem. The first announcement that we have is of a very innovative program. I would like to call on stage Mr. S.K. Bo Rosenberg, Consul General, Head of Trade and Innovation for Denmark in Bengaluru. S.K., if you could please come on stage. SK is going to talk to us about Unleash. Unleash is a global innovation lab. This year, Unleash is being organized in Mysuru from 3rd to 10th December 2022. SK, over to you. Thank you very, very, very much. Honorable Chief Minister Bomai, Honorable Minister of Commerce and Industry, Mr. Piyush Goyal, Honorable Minister Ashwat Narayan, dignitaries, audience, friends, what a crowd, what a stage, what an event. I would like to start out by congratulating the city of Bangalore, the state of Karnataka, the country of India, of what has been for me the first Bengaluru Tech Summit ever. What a year to do it, the 25th edition. It has been an amazing week. It has been an amazing conference. There has been so many interesting conversations in the aisles and at the pavilions and outside in the rest of the city. It has truly been a remarkable event. I would like to congratulate everybody with having a fantastic tech conference. It's so important. It's also a great honor for me to stand here today to be able to announce that Unleash will take place in Mysore. Unleash India 2022 has been prepared in a close collaboration with industry leaders within technology and sustainability. Denmark and India, we have a very long relationship, 400 years to be kind of exact, but the last 3 years has been remarkable. In 2021, Honorable Prime Minister Modi from India and the Honorable Prime Minister Frederiksen from Denmark, they agreed to enter a green strategic partnership. The power of this green strategic partnership is a force you cannot stop. Part of that partnership is focusing on innovation, on technology and sustainability, focusing on entrepreneurship and solving SDGs in Denmark and in India and beyond. And Unleash is an activity that does just that. Unleash is a Danish NGO that every year gathers 1,000 top talent from around the world in a new geography with the intention of co-creating sustainable solutions to SDGs. And that will happen in Mysore in the first week of December, and we are all extremely excited to be part of that. It has been built, this platform and this program, as I said, in close collaboration with industry leaders, both from Denmark and India, and some of them are here today. And I would like to give a special thanks to, first of all, the government of Karnataka. I would like to give a special thanks to Infosys, to HCL, and to Novo Nordisk. As a representative of Denmark, I would like to thank all these partners for your great contributions in kind and kind. And I would like to wish everybody a fantastic Unleash 2022 coming up very shortly in the first week of December, where we move beyond Bengaluru and out into Mysore. And now I would like to invite one of those core partners, Sumit Virmani, EVP from Infosys, on stage to give a brief note on behalf of the core partners of Unleash. Sumit, please come on stage. A very good evening to the Honorable Union Minister of Commerce and Industry, Sri Piyush Goyal, the Honorable Chief Minister of Karnataka, Sri Basavaraj Bommai, Honorable Minister of IT and BT, Science and Technology, Sri Ashwath Narayan, my friend, the Danish Ambassador, Consul General Iske von Rosenberg, dignitaries and friends. This is the 25th year of the Bangalore IT Tech Summit. What an incredible milestone, which is truly a celebration of the collective digital journeys of the IT industry and the 5 million plus people who've actually been working relentlessly over the years to realize this bold vision for the industry, for the state, and for the country at large. Now, over the last few years, digital has truly become an integral part of our lives, more so in the last few years of the pandemic, where it's become not just a savior, but a solution to almost everyone and everything. However, there's one area where digital still has a distance to cover, and that's the area of the ESG agenda, the environmental, social and governance aspirations that the world has and the role that the technology can play in that. We at Infosys are absolutely delighted to host and welcome Unleash Global Innovation Lab 2022 that will be held in December at the Infosys Mysuru campus. It's a matter of pride for us to bring a platform like that to India, to the state of Karnataka, and of course to Infosys Mysuru, one of the world's largest corporate training universities. Most of you are aware that Infosys, the company, embraced the cause of sustainability decades ago, long before it became an urgent global imperative. And one of the reasons we are so excited and looking forward to this event is because we're going to have 1,000+ global dignitaries, young innovators, who are going to assemble at one place to get together, brainstorm, and create and design sustainable solutions for the future. Another important area that we as a country unleash and forces the state shares is the aspect of digital education. While we made a commitment to train 10 million people by 2025 on digital skills, that's a much larger problem that requires the collective might of these innovators who will be getting together, and we look forward to mentoring and creating these solutions with them. Let me close by congratulating the team behind this incredible event, the Bangalore Tech Summit. I've seen this event grow in stature over the years, and as it celebrates its 25 years, it has truly become a platform for ideas, inspiration, and fostering new connections. I must say, a true melting pot. Thank you, everyone, and look forward to seeing many of you at Unleashed 2022. And now I would like to invite two of the other core partners, including the Unleashed representative, Christian and Vikrant from Novo Nordisk India, on stage to present the memento to the Honorable Chief Minister. Can we please have a round of applause for this? So 1,000 innovators from across the world are going to be in Mysuru in the first week of December, solving global challenges in Karnataka. Thank you so much, the Unleashed team. So from one path-breaking, fascinating announcement to another fantastic, first-of-its-kind initiative, we are now going to be announcing something called the Startup Pledge. I invite Sri Prashant Prakash, Vision Group Chairperson for Startups for the Government of Karnataka, to take us through the announcement. Can we please have a round of applause for Mr. Prashant Prakash? Good evening, everyone. So we are going to have something really momentous here, and I would like to thank our Honorable Chief Minister for guiding us in this direction. And we just 3 days ago, one of the big clarion calls that the Chief Minister made is that when we are implementing technology, when we are creating technology, it has to be with the underpinning of sustainability, and the eco element has to be designed into every element of what we do in business. And I thought, what better place to start this than with our startups? So today we'll be doing something quite historic. We'll be the first country to take the Green Startup Pledge. I would like to call upon stage Vivek and Anirban, please. So we have on each table the Green Startup Pledge. So if you can hold it up, and I would like to now take you all through that pledge. I will hand it over to Starlene to guide us through the pledge. Thank you, Prashant. Thank you, honorable guests on the dais, as well as all of our guests. And all of our guests in the audience, if you could please stand to join us in the pledge. This will just take 2 minutes. So we'll be introducing the pledge and taking it together, all of us here. So let me start, and I request all of you to repeat after me and my colleague Starlene. So on this day, Friday, the 18th of November, on the occasion of 25 years of the Bangalore Tech Summit in India. I, please repeat your name, Starlene Sharma, hereby pledge to secure India's climate and innovation leadership by committing to the Green Startup Pledge. I hereby pledge to secure India's climate and innovation leadership by committing to the Green Startup Pledge. Go ahead. I support setting ambitious goals to incorporate climate action within my business plans. Measuring and managing emissions as our startups ramp up operations. Implementing low carbon initiatives in line with the UN global goals. And India's long-term climate commitments, including the lifestyle for environment objectives. And neutralizing residual emissions credibly. Thank you, everybody. On your tables and around the room, you will find QR codes where you can sign in your information and share your details. Anirban will just speak for a minute. I guess the question in all your minds is, how will we do it? Right? So I would like Anirban to just for a minute talk about how will we operationalize this. Thank you, Prashant, and it is incredible to launch the Green Startup Pledge on the 25th edition of the Tech Summit with such a distinguished panel. And like Prashant said, many of us will be wondering what is the intent and how do we want to go about the Startup Pledge. So as we started talking about the carbon world, and we realized that startups are not just the future of tomorrow, but they're also going to be the large businesses of the new world, the low-carbon world that is going to be in existence many years from now. And that means the startup will have to operate in an environment which is very different from what it is today in terms of the practices, in terms of the operations, in terms of the way they are organized in their supply chain. And then the thought came that while the startups have to today focus on their business cycles, the realities of growth, how do we create that bridge for them to move into their net zero journey? And that's where this pledge comes in. It's a platform we want to create, which will not just create collaboration between startups to start thinking about their net zero ambitions and the climate agenda, but also start to offer them easy to adopt, low cost tools and resources, which in some way will help the startups achieve their own sustainability targets in a way that is sustainable for them. This is truly first of its class, global platform that is getting created in India, and one of the parts that we feel is from India to the world. So we as BCG, along with ACT, are very, very excited to be this journey and look forward to a very, very incredible journey to a green future. Thank you. Thank you so much, the BCG and the ACT team. We now move to the felicitation part of the evening. We have a series of awards today. I first request Shri Piyush Goyal, Honorable Minister of Commerce and Industry, Consumer Affairs and Food and Public Distribution and Textiles, Government of India, to felicitate the Unicorn and Decacorn founders from Karnataka. I will be reading out the names of the Unicorns and Decacorns. I would request the founders to please come on stage. ACCO General Insurance Limited. Can we please have a round of applause? These are actually the torch bearers of the startup industry for not just Karnataka but for India. Amagi Media Labs. And deal share, I would request the two teams to be ready. Please have a round of applause for these people. I request the founder from Amagi Media Labs. I would request the founders from DealShare and Glance and Lead Squared to be close to the stage. Thank you. DealShare, if you could please come to the stage. Let's have a round of applause going. This is actually the reason why we are the startup capital of India. Yeah. Glance, if you could be ready, as well as Lead Squared. Naveen, please come on the stage. Naveen is there. Please have a round of applause for this man. You saw him, you've seen him, he's a